ನಿಮ್ಮ ತಂದೆಯವರು ಶುರು ಮಾಡಿದರು. ಅಂದರೆ ನಿಮ್ಮ ಕುಟುಂಬದವರು ಮೊದಲು ಇಷ್ಟು ಕುರಿ ಸಾಕಾಣಿಕೆ ಇತ್ತ ಬೇರೆಯವರಿಗೆ? ಇಲ್ರಿ, ಫಸ್ಟ್ ಒಂದಿತ್ತು, ಒಂದರಲ್ಲಿದ್ದ ಆಗ ಹೆಚ್ಚಿಗೆ ಹಾಕಿ ಅಂತ ತಗೊಂತಾರೆ. ಹಾಂ ಹಾಂ, ನಿಮ್ಮ ತಂದೆಯವರು ಶುರು ಮಾಡಿದರು. ಹ್ಞೂ ರೀ. ಈಗ ಕುರಿ ಸಾಕಾಣಿಕೆ ಕೃಷಿಗಿಂತಲೂ ಕಷ್ಟನ ಸುಲಭನ? ಸುಲಭ ರೀ. ಅಥವಾ ಕೃಷಿಗಿಂತ ಕುರಿ ಸಾಕಾಣಿಕೆ ಲಾಭದಾಯಕನ? ಹೇಗೆ? ಕುರಿದು ಲಾಭದಾಯಕ. ಲಾಭದಾಯಕ ಕೃಷಿಗಿಂತ? ಕೃಷಿಗಿಂತ ಕುರಿದು ಲಾಭದಾಯಕ. ಕುರಿ ಸಾಕಾಣಿಕೆ ಲಾಭದಾಯಕ. ಏನೇನು ಲಾಭ ನಿಮಗೆ ಕುರಿ ಸಾಕಾಣಿಕೆಯಿಂದ? ಒಂದು 5,000 ರೂಪಾಯಿ ಕೊಟ್ಟು ಒಂದು ಕುರಿ ತಮ್ಮಂದ್ರ ಒಂದು ವರ್ಷದಾಗ 2 ಸುಲ ಹಿಡಿದೈತಿ ಸರ್. ಅದು ಒಂದು ಮರಿ 4,000 5,000 ಮರತ್ತೆ ರೀ. ವರ್ಷಕ್ಕೆ 10,000 ರೊಕ್ಕ ಆಗುತ್ತೆ ರೀ. ಅದ್ರದ್ದು ಕುರಿ ಅಂಗಪ್ರಿ ಉಳಿದಾಗ ಆಗುತ್ತೆ ರೀ. ಅದು ಅಂದ್ರೆ ಕುರಿ ಮಾರಾಟದಿಂದ ಲಾಭ ಬರ್ತದೆ. ಲಾಭ ಬರ್ತದೆ. ಈಗ ಒಂದು ಕುರಿ ಎಷ್ಟು ಮರಿ ಹಾಕುತ್ತೆ ಸಾಮಾನ್ಯವಾಗಿ? ಒಂದು ಸಾಮಾನ್ಯವಾಗಿ ಒಂದ್ ಹಾಕದ್ರಿ. ಒಂದ್ ಹಾಕುತ್ತೆ. ಅಪರೂಪಕ್ಕೆ ಎರಡ್ ಹಾಕುತ್ತೆ. ಎರಡ್ ಹಾಕ್ತವೆ ಕೆಲವು ಸಲ. ಅಪರೂಪಕ್ಕೆ ವರ್ಷಕ್ಕೆ ಒಂದು ಮರಿ ಅಂತ ಕಾಮನ್ ಆಗಿ. ವರ್ಷಕ್ಕೆ 6 ತಿಂಗಳು ಒಂದು ಮರಿ. 6 ತಿಂಗಳಿಗೆ ಒಂದು ಮರಿ? ಒಂದು ಮರಿ ಸರ್. ಹಾ, ಕರೆ ಕುರಿದು ಕುರಿ ಸರ. ಅವು ವರ್ಷಕ್ಕೆ ಒಂದ ಸುಲ ಹೇಳಿದ್ದು. ಇವು ಟೆಂಗುರಿ ಅಂತ ಒಂದು ಕೆಂಪಣ್ಣದು. ಇವು ವರ್ಷಕ್ಕೆ 2 ಸುಲ. ಇದರಲ್ಲೂ ಗುಂಪುಗಳಿದಾವ? ಗುಂಪುಗಳಿದಾವ ಸರ್. ಬೇರೆ ಬೇರೆ ತಳಿಗಳಿದಾವೆ. ಹ್ಞೂ. ಎಷ್ಟು ತಳಿಗಳಿದಾವೆ ಕುರಿಗಳಲ್ಲಿ? ಎರಡ ತಳಿ ಸರ್. ಇಲ್ಲಿ ಕರೆ ಕುರಿ ತಳಿ ಬಂದ್ರಿ, ಒಂದು ಟೆಂಗುರಿ ತಳಿ. ಟೆಂಗುರಿ? ಹ್ಞೂ. ಕೆಂಪು ಕಲರ್ ಕೆಂಪು ಕಲರ್ ಎಳಗ ಅಂತ ಎಳಗ ಅಂತಾರ ಅದಕ್ಕೆ. ಈ ಕರೆಯದಕ್ಕೆ ಕರೆಯದ ಕರೆಯದ ಅಂತಾರ. ಕರೆಯದ. ಈಗ ಎಳಗ ವರ್ಷಕ್ಕೆ 2 ಸುಲ ಆಗ್ತದೆ. 2 ಸುಲ ಆಗ್ತದೆ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಯಾಕೆ ಹಿಂಗಿದು? ಇಲ್ರಿ, ಅದು ವ್ಯತ್ಯಾಸ ಪೂರ್ವಿದ್ದ ಹಂಗ ಐತ್ರಿ ಅದ್ರ. ಈ ಕಡೆ ಇದ್ದಿಲ್ರಿ ಸರ್. ಈ ಒಂದು 7-8 ವರ್ಷ ಸರ್ ಈ ಕಡೆ ಅವ್ ಬಂದು. ಹಂಗಾಗಿ ಜಾಸ್ತಿ ಆವಾದವ್ರಿ. ಹೌದಾ? ಹ್ಞೂ ಸರ್. ಈಗ ಈ ಕುರಿ ಸಾಕಾಣಿಕೆ ಇದು ಒಂದ್ ರೀತಿಯಿಂದ ಅಲೆಮಾರಿತನ ಇದು. ಹ್ಞೂ. ನೀವು ಯಾರು ಒಂದ್ ಕಡೆ ನಿಲ್ಲೋದಿಲ್ಲ? ಇಲ್ಲ ಸರ್. ಇಲ್ರಿ ಸರ್, ನಾವಿಲ್ಲೇ ಇವ್ರಲ್ಲ ನಿಂದಿರ್ತೀವಿ ಸರ್. ನೀವು ನಿಂದಿರ್ತೀರಿ? ಹ್ಞೂ ಸರ್. ಅವುಗಳಿಗೆ ಆಹಾರ ಹುಡ್ಕೊಂಡು ಮತ್ತೆ ಬೇರೆ ಎಲ್ಲೋ ಬೇರೆ ಕಡೆ ಹೊಲದವ್ರು ಕರೀತಾರೆ, ಇನ್ನೆಲ್ಲೋ ಕರೀತಾರೆ? ನಮ್ಮೂರಲ್ಲ ಹುಡುಕ್ಯಾಡ್ ಮೇಸ್ತು ಸರ್. ಇಷ್ಟೇ ದೂರ ಹೋಗಲ್ಲ? ದೂರ ಹೋಗಲ್ಲ. ಇವಾಗ ಕೆಲವು ಬೆಳಗಾವಿ ಕಡೆಯಿಂದ ಎಲ್ಲ ಬರ್ತಾರೆ ಅವರೆಲ್ಲ. ಇಲ್ಲ ಸರ್. ಬೇರೆ ಬೇರೆ ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾರೆ. ಹಾಗ ನಿಮ್ದಿಲ್ಲ? ಇಲ್ಲ ಸರ್. ಇಲ್ಲೇ ಊರಲ್ಲೇ ನಮ್ಮೂರ ರೈತರು ಕೂಡ ಹೊಂದಾಣಿಕೆ ಆಗಿ ಅವ್ರ ಹೊಲ್ದ ತರ್ಬೋದು, ಅವ್ರ ಹೊಲ ಕೇಳದ್ರಿ ಮೇಸದು. ಇಲ್ಲ, ನಮ್ಮೂರ್ ಸುತ್ತಿನೇ ಇರ್ತೀವಿ ಸರ್. ಮತ್ತೆ ಬದ್ಲಿ ಊರಿಗೆ ಹೋಲ್ ಸರ್. ಈಗ ಕುರಿ ಸಾಕಾಣಿಕೆ ತುಂಬಾ ಜಾಗೃತಿ ಇರಬೇಕು. ಯಾವಾಗ್ಲೂ ಕುರಿಗಳನ್ನ ಕಾಯೋದೇನಿದೆಯಲ್ಲ, ಕಣ್ಗಾವಲು ಇರಲೇಬೇಕು. ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು ಅಥವಾ ಅವುಗಳಿಗೆ ಏನೇ ರೋಗ ರುಜಿನಗಳು ಬರ್ಬೋದು. ಕಾಡ್ತ ಸರ್. ರೋಗ ರುಜಿನಗಳು ಜಾಸ್ತಿ ರೀ. ಈ ಮಳೆಲಿದ್ದ ಸ್ಟಾರ್ಟ್ ಸರ್. ಕಾಲು ಬಾ ಬರೋದು, ಕೊಳಗೂರು ಟೈಪ್ ಆಗೋದು ಸ್ಟಾರ್ಟ್ ಸರ್ ಮಳೆಗಾಲದಲ್ಲಿ. ಹ್ಮ್. ಈಗ ನೀವು ಆ ತರದ ಸಮಸ್ಯೆಗಳು ಅಂದ್ರೆ ಕುರಿಗಳಿಗೆ ರೋಗದ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತೀರಿ? ನಿಮ್ದೇ ಆಗಿರ್ತಕ್ಕಂತ ಏನಾದರೂ ವೈದ್ಯ ಪದ್ಧತಿ ಇದೆಯಾ ಅಥವಾ ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯರನ್ನು ಅವಲಂಬಿಸ್ಕೊಂಡಿದ್ದೀರಾ? ಹೇಗೆ? ಸರ್ಕಾರಿ ಆಸ್ಪತ್ರೆ ಇದ್ದ ಔಷಧ ತಂದು ಹಾಕ್ತೀವಿ ಸರ್. ಅವಕ್ಕೆ ಅದಕ್ಕೂ ಆಗ್ಲಿಪ್ಪ ಅಂದ್ರ ನಮ್ಮ ಕಡೆಗೆ ಇರ್ತಕ್ಕಂತ ಕಳ್ಳಿ ಹಾಲು ಹಾಕ್ತಿವಿ ಸರ್. ಅದಕ್ಕೆ ಯಾವ ಗಿಡದಾಗಿದ್ದ ಕಳ್ಳಿ ಹಾಲು ಯಾವ ರೋಗಕ್ಕೆ ಹಾಕ್ತೀರಿ? ಕೊಳಗೂರು ಹೋಗಿರುತ್ತೆ ಸರ್. ಕೊಳಗೂರು? ಹಾ, ಕಳ್ಳಿ ಹಾಲು ಹಚ್ಚಬೇಕು ಸರ್. ಅದು ಕಾಲಿಗೆ? ಹಾ, ಕಾಲಿಗೆ. ವಾಸಿ ಆಗುತ್ತಾ ಅದು? ಹಾ, ವಾಸಿ ಆಗುತ್ತೆ ಸರ್. ಕಳ್ಳಿ ಹಾಲು ಹಚ್ಚಿದ್ರ ಅದು ಸೆಕ್ಕಿಡತ್ರಿ, ಗಟ್ಟಿ ಆಗುತ್ತೆ. ಗಟ್ಟಿ ಆಗಿ ಆ ಕ್ಯೂ ಅಂತಕ್ಕಂಥದ್ದು ಬಸ್ ಬರ್ತದೆ ಸರ್ ಅವ್ರೆ. ಹಂಗಾಗಿ ಹೇಳವರಾಗುತ್ತೆ ಸರ್. ನಿಮ್ಗೆ ಇದು ಫಲಿತಾಂಶ ಸರ್? ಊರಾಗ ನಾವು ಭಾಳ ಆಲ್ಮೋಸ್ಟ್ ಆಲ್ ನಾವು ಇದೇ ಆದ್ರಿ ಸರ್. ಅದ್ರ ನೀವು ಆ ಚಿಕಿತ್ಸೆ ಕೊಡೋದ್ರಲ್ಲಿ ನೀವು ನಿಪುಣ ಸರ್. ಬೇರೆ ಕುರಿಯರು ಕರೀತಾರೆ ನಿಮ್ಮ? ಹ್ಞೂ ಸರ್, ಕುರಿಯರೇ ಕರೀತಾರೆ ಸರ್. ಆಲ್ಮೋಸ್ಟ್ ಆಲ್ ಅದರ ಕಲ್ತಕ್ಕಂಥ ವಿದ್ಯೆ ಇಲ್ಲಿ ಊರಾಗ ಜನರಿಗೇನು ಅನುಕೂಲ ಆಗಂತಾಗ ಕೈಯ ಒಳ್ಳಿರಲಿ ಕಾಲು ಒಳ್ಳಿರಲಿ ತಿಕ್ಕ ರೆಡಿ ಮಾಡ್ತದೆ ಸರ್. ಕೊಬ್ಬರಿ ಎಣ್ಣೆಲಿಂದ? ಕೊಬ್ಬರಿ ಎಣ್ಣೆಲಿಂದ. ಹ್ಞೂ ಸರ್. ಅಂದರೆ ನೀವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನೀವೇ ಇದ ಚಿಕಿತ್ಸೆ ಕೊಡ್ತೀರಿ? ಕೈ ಕಾಲು ಒಳಕಿದ್ರೆ ಒಳ್ಳಿದ್ರ ಬೋನ್ ಹಿಡ್ಕಂಡ್ರ ಉಸಲ್ ಹಿಡ್ಕಂದ್ರ ದುಬ್ಬದಾಗಿ ಉಸಲ್ ಹಿಡ್ತೀವಿ ಸರ್. ಒಂದ ನರ ವೀಕ್ ಆಗುತ್ತ ಉಸಲ್ ಹಿಡ್ಕಂತಂದ್ರ ಬದುಕನ್ನ ಹೇಳ್ಬೇಕಾದ್ರ ವೀಕ್ ಆಗುತ್ತೆ ನರ. ಅದು ಆ ನರ ತಿಕ್ಕ ಸರಳ ರಕ್ತ ಚಲಾವಣೆ ಮಾಡಿಸ್ತಾನೆ. ಇದನ್ನೆಲ್ಲಿ ಕಲ್ತ್ರಿ ನೀವು ಸರ್? ಅದ ಇಲ್ಲೇ ಹೈಸ್ಕೂಲ್ ಆಗಿದ್ದಾಗ ಸ್ವಲ್ಪ ನಾವು ಅಪ್ಪಾರ್ದ ಕೀಲ್ ತಪ್ಪಿ ಸರ್ ರೊಂಡ್ಯಾಗ. ಕುರಿ ಕಟ್ಟೋದು ನೋಡ್ತಿದ್ವಿ ಸರ್, ಸಣ್ಣ ನೋಡ್ರಿದ್ವಿ ನಾವು. ಕಾಲು ಮುರ್ದಾಗ ಕಾಲು ಕಟ್ತಿದ್ರು, ತಿಂಗಳ 1.5 ತಿಂಗಳ ಕಾಲು ಹತ್ಬೇಕಾದ್ರೆ ಅದು ಅದು ಕೀಲ್ ತಪ್ಪಿತ್ತು ಚಿಮ್ಮಲ್ಲಿಗೆ ಅಂತಂದು ಕೊಪ್ಪಳ ತೋರಿಸಿದ್ವಿ ಸರ್ ನಮ್ಮ ಅಪ್ಪಾರ. ಆ ಟೈಮ್ದಾಗ ಒಂದು ಔಷಧ ಕೊಟ್ಟಿದ್ರಿ, ಈ ಔಷಧ ಚಿತ್ತಿಕ್ಬೇಕಂತಂದು 1.5 ತಿಂಗಳು ಸರ್ 1.5 ತಿಂಗಳು ಮಕ್ಕಂತಿದ್ರೆ ತಿಕ್ಕಿ ಕೀಲಾಗ ಕುಂದಿರಿಸಿ ಅಡ್ಡಾಡ್ಸಕ್ಕೆ ಹಚ್ಚಿದ್ವಿ ಸರ್. ನೀವೇ ಮಾಡಿದ್ರಿ? ನಾನೇ ರೆಡಿ ಮಾಡಿ ಸರ್. ಮೊದಲು ಎಲ್ಲಿ ತೋರಿಸಿದ್ರೆ ಪ್ರಯತ್ನ ಮಾಡಿದ್ರೆ ತೋರಿಸಿ ಸರ್ ಒಂದ ಟೈಮ್ ಹೋಗಿ ತೋರ್ಸಕ್ಕೆ. ಅಂದ್ರೆ ನನ್ನ ತಲೆಯಾಗ ಪೂರ್ವಿ ನಮ್ಮ ಅಜ್ಜಾರ್ ಮಾಡ್ತಿದ್ರು ಅಂತ ಅದನ್ನ. ಹಂಗಾಗಿ ಅದು ನಮ್ಮ ಸ್ವಲ್ಪ ತಲೆಯಾಗಿತ್ತು ಸರ್ ಮಾಡ್ಬೇಕನ್ನೋ ವಿಚಾರ. ಹಂಗಾಗಿ ಅದ್ರಲ್ಲಿದ್ದ ಎಣ್ಣೆ ಕೊಟ್ಟಿಂದ ಅವರು ದವಾಖಾನೆಯಾಗ ಆ ಎಣ್ಣೆ ಹಚ್ಚಿ ತಿಕ್ಕಿ ಕೀಲಾ ಕುಂದಿರಿಸಿ ರೆಡಿ ಮಾಡಿ ಸರ್, ಅವ ಅಲ್ಲಿದ್ದ ಪಕ್ಕ ಕನ್ಫರ್ಮ್ ಆತ್ ನಾ ಕಲಿತಿನ ಅಂತಂದ. ಪ್ರತಿಯೊಬ್ಬರು ಬರ್ತಾರೆ ಸರ್ ಈಗ. ಹೌದಾ? ಹ್ಞೂ ಸರ್. ಈಗ ಇದು ಒಂದು ನೀವು ಸೇವೆ ಅಂತ ಮಾಡ್ತಾ ಇದೀರಾ? ಸೇವೆ ಸರ್ ತಗೊಳ್ತೀರಾ? ಏನು ಸರ್ ಸೇವೆ ಸರ್, ನಂತಾಕ ಹೋಟೆಲ್ ರೀ, ಅವ್ರು ಬೇಕಾದಷ್ಟು ಇದು ಮಾಡ್ತಾರ್ರಿ, ನಾನು ಅದಕ್ಕೆ ಹೊಟ್ಟೆ ಇದು ಮಾಡಲ್ರಿ. ಸೇವೆ ನಮ್ಗೇನ್ರಿ ವಿಶ್ವಾಸ ಮೇನು ಅಂದ್ರೆ, ನರಗಳು ಹಿಡಿದ್ರೆ, ಒಳಕಿದ್ರೆ, ಬಟ್ಟಿ ಬಿದ್ರೆ, ಬಟ್ಟಿ ಬಿದ್ರೆ, ಹ್ಞೂನ್ರಿ. ಈಗ ನೀವು ಅದರಲ್ಲೇ ಫೇಮಸ್ ಇಲ್ಲಿ. ಹ್ಞೂ ಸರ್. ಇದ್ರ ಜೊತೆಗೆ ಮುಖ್ಯವಾಗಿ ಕುರಿ ಸಾಕಾಣಿಕೆ. ಈ ಕುರಿಗಳಿಗೆ ಸಾಮಾನ್ಯವಾಗಿ ನೀವು ಮರಿಗಳನ್ನ ಆರಂಭದಲ್ಲಿ ತರುವಾಗ ಏನು ನೋಡಿ ತರ್ತೀರಿ? ತಳಿ, ಕ್ವಾಲಿಟಿ ಅಂತವು ಆರಂಭದಲ್ಲಿ ತಂದಿದ್ದು ಕಮ್ಮಿ ಸರ್. ನಾವು ಹಿರಿಯರು ಮಾಡಿದ್ದು ನೀವು ಬಂದಾಗ್ಲಿಂದ ಖರೀದಿ ಮಾಡೋದು ಏನ್ ಮಾಡಿಲ್ಲ ಏನು ಸರ್. ನಾನು ಹೈಸ್ಕೂಲ್ ಮುಗಿಸಿ ಕುರಿ ಕಾಯಕ್ಕಿಂತ 80 ಬದುಕು ಸರ್. ಈ ನಮ್ಮ 300 ಬದುಕು ಸರ್. 80 ಅವಾಗ 80 ಸರ್. ಒಂದ್ ಟೈಮ್ ಆರಾಮ ಬಂದಾಗ ಅದ ಸರ್ ಮೈಲೆಂಬ ಅಂತ ಕಾಣಿಸ್ಯಾನಿತ್ತು ಸರ್ 2009-10. ಆ ಟೈಮ್ದಾಗ ಬರೀ 80 ಉಳಿದು ಸರ್. ನಮ್ಮನೆ ನಮ್ಮ ಅಪ್ಪರು ಅದಕ್ಕೆ ಭಯ ಪಟ್ಟು ಹೋಗೋದ್ ಬಿಟ್ಬಿಟ್ಟು ಸರ್. ಹಂಗ ನಮ್ದು ಹೈಸ್ಕೂಲ್ ಮುಗಿಸ್ತಾರ, ಹಂಗಾಗಿ ಅಲ್ಲಿ ಕುರಿ ಕಾಯಕ್ ನಾವು ಹೋಗಿ ಸರ್. ಅವಲ್ಲಿದ್ದ ಕಾಕಿ ಅಂತ ಬಂದಿರಿ, ಕಾಕಿ ಅಂತ ಬಂದಾಗ ಅಲ್ಲಿ ಮತ್ತೆ 300 ಕುರಿ ಆಗೈತ್ರಿ. ಈ 300 ಕುರಿ ಹ್ಞೂನ್ರಿ. ಈ 80-300 ಕುರಿ ಮಾಡಿದಿರಿ. ಹ್ಞೂ ಸರ್. ವರ್ಷದಿಂದ ಆದಾಯ ಎಷ್ಟು ಬರ್ತದೆ ಒಂದು ವರ್ಷಕ್ಕೆ ನಿಮ್ಗೆ? ಒಂದು ವರ್ಷನೋ ಅಥವಾ ಬೇಕಾದಾಗೆಲ್ಲ ನೀವು ಆದಾಯ ತಗೋಬಹುದು? ಹೇಗೆ ಬೇಕಾದ ಸರ್ ಸಂದರ್ಭ? ಈಗ ಮರಿ ವ್ಯಾಪಾರ ಟೈಮ್ ಬಂತಪ್ಪ ಅಂದ್ರ ಕಾಯಂ ರೀ, ತಿಂಗಳ ತಿಂಗಳ ಪಗಾರ ಬಂದಂಗ ಬರ್ತಾರೆ. ನೀವು ಎಲ್ಲಿ ಮಾರಕ್ ಹೋಗ್ತೀರಿ ಕುರಿನ? ನಾವು ಇಲ್ಲೇ ಊರಲ್ಲೇ ಮಾರ್ತೀವಿ ಸರ್. ಟೈಮ್ ಬಂದ್ರ ಕುಕ್ಕುಂಪಳ್ಳಿ ಸಂತಿಗೆ ಹೋಗಿವ್ರಿ, ಅಲ್ಲಿ ಮಾರ್ತೀವ್ರಿ. ಎಷ್ಟು ತಿಂಗಳ ಮರಿಗಳನ್ನು ಮಾರ್ತೀರಿ ನೀವು ಹೆಚ್ಚಾಗಿ? ನಾವು ಆಲ್ಮೋಸ್ಟ್ ಆಲ್ 1-2 ತಿಂಗಳೊಳಗ ಮಾರ್ತೀವಿ ಸರ್. 4-3 ಸಾವಿರ ಹಿಂಗೈತಿ ಮಾರ್ತೀವಿ. ಅವನ್ನ ಸಾಕಾಣಿಕೆ ಮಾಡೋರು ಹೋಯ್ತಾರ? ಹಾ, ಸಾಕಾಣಿಕೆ ಮಾಡೋರು ಹೋಯ್ತಾರ ಸರ್. ಕಟುಗರು ಹೋಯ್ತಾರ ಸರ್. ಕಟುಗರಿಗೆ ಸಣ್ಣ ಮರಿ ಹೋಯ್ತಾರ? ದೊಡ್ಡ ಹೋಯ್ತಾರ? ಸಣ್ಣ ಹೋಯ್ತಾರ ಸರ್. ಅಂದ್ರೆ ಆ ತರ ಫುಡ್ ಮೇವು ಆ ತರ ಹಾಕಿ ಮೇಯಿಸಿರ್ತೀವಿ ಸರ್ ನಾವು. ಸಪರೇಟ್ ಆಗಿ? ಹಾ, ಸಪರೇಟ್ ಆಗಿ ರೀ. ಅಂದ್ರೆ ಈಗ ಸಹಜವಾಗಿ ಹುಲ್ಲು ಇದೆ, ಬೇರೆ ಬೇರೆ ಬೆಳೆಗಳನ್ನ ತಿನ್ಸೋದಲ್ದೇನೆ? ಹ್ಞೂ ಸರ್. ಏನೇನು ಬೇರೆ ಏನು ಫುಡ್? ಮೆಕ್ಕೆಜೋಳ ಹಾಕ್ತೀವಿ ಸರ್, ಸಜ್ಜೆ ಹಾಕ್ತೀವಿ, ಬೀಜೋಳ ಹಾಕ್ತೀವಿ, ಮೇವು ಕೊಡ್ತೀವಿ ರೀ ಅವಕ್ಕೆ. ಇಷ್ಟೆಲ್ಲ ಹಾಕ್ತೀವಿ. ಹ್ಞೂ. ಹಾಗಾಗಿ ಸ್ವಲ್ಪ ದಷ್ಟ ಪುಷ್ಟವಾಗಿರ್ತದೆ. ಹಾಂ, ದಷ್ಟ ಮೋಸ್ಟ್ ಆಗಿ. ಈಗ ಒಂದು ಮರಿ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಬಾಳ್ತದೆ? ಆಲ್ಮೋಸ್ಟ್ ಆಲ್ 1-1.5 ತಿಂಗಳು ಮೇಯಿಸಿದ್ರೆ 3,500 ಮಾರ್ತೀರಿ. 4-5 ತಿಂಗಳು ಮೇಯಿಸಿದ್ರೆ 1,600-7,000 ತನಕ ಮಾಡ್ತಾರೆ. ಈಗ ನಿಮ್ಗೆ ವರ್ಷಕ್ಕೆ ಆದಾಯ ಎಷ್ಟು ಬರ್ತದೆ? ವರ್ಷಕ್ಕೆ 100 ಕುರಿಗೆ ಆಲ್ಮೋಸ್ಟ್ ಆಲ್ 1.5-2 ಲಕ್ಷ ರೂಪಾಯಿ ರೊಕ್ಕ ಬರ್ತದೆ ಸರ್. ಅದ್ರಾಗ 60,000-70,000 ಖರ್ಚು ಆಗುತ್ತೆ ಸರ್. ಅದ್ರದ್ದು ಮತ್ತು ಸಂಬಳದಾಗ ಇಟ್ಕೊಂಡಿರ್ತೀವಿ ಸರ್, ಅದಕ್ಕೆ 50,000 ಅದಕ್ಕೆ ಖರ್ಚು ಆಗುತ್ತೆ ಸರ್. 1,00,000 ಉಳಿತೈತೆ ಸರ್. ವರ್ಷ 1,00,000 ವರ್ಷ ಉಳಿತಾಯ ಆಗ್ತದೆ. ಈಗ ನೀವು SLCವರೆಗೂ ಅಭ್ಯಾಸ ಮಾಡಿದ್ರಿ, ಆಗ ಏನು ಮುಂದೆ ಓದಬೇಕು ಅಂತ ಅನ್ಸಿಲ್ವಾ? ಅನ್ಸಿತ್ತು ಸರ್, ITI ಮಾಡಿದ್ ಸರ್. ITI ಹಚ್ಚಿದ್ವಿ. ನಮ್ಮ ಅಣ್ಣವ್ರು ಬೇರೆ, ಅದಕ್ಕೆ ಈಗ ಇಲ್ಲಿ ಬಂಡವಾಳ ಹಾಕಿ ಕಲಿತು ಅದು ವಿದ್ಯೆ ಬಂದು ಮುಂದೆ ಅನುಕೂಲ ಆಗೋದು ಲೇಟ್. ಈಗ ಇದ್ದಿದ್ರಾಗ ಅನುಕೂಲ ಮಾಡ್ಕೊಂಡು ತಿಳ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ನಾವು ಅಲ್ಲಿ ನಿಂತೀವಿ ಸರ್. ಈಗಾಗಲೇ ಒಂದು ವೃತ್ತಿ ನಿಮ್ಮ ಕೈಯಲ್ಲಿದೆ? ಐತೆ ಸರ್. ಮುಂದೆ ಮತ್ತೆ ಬೇರೆ ಎಲ್ಲೋ ಹೋಗೋದಕ್ಕೆ ಇನ್ನೊಬ್ಬರು ಕೈ ಕೆಳಗ ಕೆಲಸ ಮಾಡೋದಕ್ಕಂತ ನಂಬುದ್ರಾಗ ಇನ್ನೊಬ್ರು ಇಟ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ವಿಚಾರ ಬಂದ್ ಸರ್ ನಾವು. ಹಂಗಾಗಿ ಅದನ್ನ ಮಾಡ್ಕೊಂಡು ಹೋಗಿ ಸರ್. ಈಗ ಒಂದು ನಿಮಗೆ ಕುರಿಗಳಲ್ಲಿ ಕಾಯಿಲೆಗಳು ಕಂಡುಬರೋದು ಒಂದು ಕಾಲ್ಬೇನೆ. ಹ್ಞೂ ರೀ, ಕಾಲ್ಬೇನಿ, ಬಾಬೇನಿ, ಇನ್ನೊಂದು PPR ಅಂತ ಬರ್ತದೆ ಸರ್. PPR ಏನದು? PPR ಅಂದ್ರೆ ಒಳಗೆ ಡೊಮ್ಮೆ ಅಂತ ಇರ್ತಾರೆ ಸರ್, ಅದು ಬುರುಗ ಟೈಪ್ ಆಗಿರ್ತದೆ ಒಳಗೆ. ಅದು ಆ ಟೈಪ್ ಆತಂದ್ರೆ ಮೂವಿನೊಳಗೆ ಕೆಟ್ಟ ಹರಗುತ್ತೆ ಅಂತ ಬರ್ತದೆ ಸರ್. ಮೂವಿನ ಸಿಮ್ಳು ಬರ್ತಾ ಕಣ್ಣು ಪಿಚ್ಚು ಕಡ್ತಾವೆ ಸರ್. ಈ ಥರ ಆತಪ್ಪ PPR ಅಂತ ಕಾಮನ್ ರೀ, ಅದು ಗೊತ್ತಾಗುತ್ತೆ. ಈ PPR ನೀವೇ ಇಟ್ಟರೆ ಹೆಸರು ಮೊದಲು ಇಟ್ಟು? ಇಲ್ಲ ಸರ್, ಅದು ಇರೋದ ಪೂರ್ವಿಲಿದ್ದಾನ ಐತ್ರಿ ಹಂಗತಿ PPR ಅಂತ. ನೀವು ಕುರಿ ಸಾಕಾಣಿಕೆ ಮಾಡೋರು ಅದಕ್ಕೆ ಆ ರೀತಿ ಹೆಸರು ಇಟ್ಟಿರೋ ಅಥವಾ ಡಾಕ್ಟರ್ ಯಾರಾದ್ರೂ ಹೇಳಿದ್ರೆ? ಡಾಕ್ಟ್ರೇ ಹೇಳಿದ್ರಿ ಸರ್, ಈ ತರ ಬಂದ್ರೆ PPR ಅಂತ ಲೆಕ್ಕ ಅಂತ ಹೇಳಿದ್ರಿ ಸರ್. ಹಂಗಾಗಿ ಕನ್ಫರ್ಮ್ ಮಾಡ್ತೀವಿ. ಅದಕ್ಕೇನು ಟ್ರೀಟ್ಮೆಂಟ್ ಕೊಡಿಸ್ತೀರಿ? ಟ್ರೀಟ್ಮೆಂಟ್ ET ಮಾಡಿಸ್ತೀವಿ ಸರ್. ET ಮಾಡಿಸಿ ಅದ್ರ ಮ್ಯಾಗ ಔಷಧ ಹಾಕ್ತೀವಿ, ಆಮೇಲೆ ಕಂಟ್ರೋಲ್ ಆಗುತ್ತೆ ಸರ್. ET ಅಂದ್ರೆ? ET ಅಂದ್ರೆ ಇಂಜೆಕ್ಷನ್ ಸರ್. ಇಂಜೆಕ್ಷನ್? ಇಂಜೆಕ್ಷನ್ಸ್ ಮಾಡಿ ಮತ್ತೆ ಮ್ಯಾಗ ಔಷಧ ಹಾಕ್ತೀವಿ ಸರ್ ಒಂದು, ಆಮೇಲೆ ಟಾನಿಕ್ ಹಾಕ್ತೀವಿ ಮತ್ತೆ ಅದ್ರ ಮ್ಯಾಗ. ಅದ್ರ ಮೇಲೆ? ಹ್ಞೂ. ಒಳಗಡೆ? ಒಳಗಡೆ ಬಾಯಕ್ ಹಾಕ್ತಾರೆ. ಬಾಯಕ್ ಹಾಕ್ತಾರೆ. ಹ್ಞೂ. ಇದು ಎಷ್ಟು ದಿನದಲ್ಲಿ ಕಂಟ್ರೋಲ್ ಆಗ್ತದೆ? ಇದು 1-1 ತಿಂಗಳ ಒಳಗೆ ಕಂಟ್ರೋಲ್ ಆಗುತ್ತೆ ಸರ್. ಇಲ್ದಿದ್ರೆ ಇದು ಅಪಾಯಕಾರಿನ? ಅಪಾಯಕಾರಿ ಸರ್. ಸಾಯ್ತವ? ಹಾಂ, ವೀಕ್ ಆಗುತ್ತೆ ಸರ್. ಪ್ರಾಣಿ ವೀಕ್ ಆಗಿ ಲುಕ್ಸಾನ ಆಗುತ್ತೆ ಸರ್. ಮೇದಿಗೆ ಅದು ಕಡಿಮೆ ಮಾಡ್ತದೆ? ಹಾಂ, ಆಟೋಮೆಟಿಕ್ ಕಮ್ಮಿ ಆಗುತ್ತೆ ರೀ. ಮತ್ತೆ ಬೇರೆ ಏನು ಕಾಯಿಲೆ ಬರ್ತವೆ? ಬೇರೆ ಸರ್, ಈ ಸದ್ಯ ನಾವು ಕಾಯಿಲೆ ಲೆಕ್ಕಕ್ಕೆ ಇವಷ್ಟು ಅಂತ ಬಂದವ್ರಿ. ಮೂರು ಕಾಯಿಲೆ, ಕಾಲ್ಬೇನೆ, ಬಾಯ್ಬೇನೆ, PPR ಅಂತ ಹೇಳಿದ್ರಿ. PPR ಸರ್. ಇನ್ನೊಂದು ಅಂತ್ರಾಕ್ಷಿ ಅಂತ ಬರಕಂತ ಸರ್. ಅಂತ್ರಾಕ್ಸ್ ಅಂತ್ರಾಕ್ಸ್ ಏನು ಲಕ್ಷಣ ಅದು? ಲಕ್ಷಣ ಏನು ಸರ್? ಬಾಯಿ ಬುರು ಬರ್ತ್ರಿ, ಪೀಡ್ಸ್ ಬಂದ್ರ ಟೈಪ್ ಮಾಡ್ತೀರಿ. ಅದು ಇಷ್ಟು ದಿನದೊಳಗೆ ಇದ್ದಿದ್ದಿಲ್ಲ ರೀ. ಅದು ಇದು ಯಾವ ವಯಸ್ಸಿಗೆ ಬರ್ತದೆ ಅದಕ್ಕೆ ಕುರಿಗಳಿಗೆ? ಅದಕ್ಕೆ ರೀ ಅಂತ್ರಾಕ್ಸ್ ಅದಕ್ಕೆ ಒಂದು ವರ್ಷದೊಳಗೆ ಇದ್ದಕ್ಕೆ ಬರ್ತ್ರಿ. ಒಮ್ಮೆ ಬಂತಂದ್ರೆ ಒಳ್ಳೆ ಅದು ಜೀವ ನೀರಾವರಿಗೆ ಬರಲ್ಲ ರೀ ಅದಕ್ಕೆ ಆ ಜಡ್. ಹೌದಾ? ಹ್ಞೂ ರೀ. ಸಾವು ಖಚಿತನ ಅದಕ್ಕೆ? ಹ್ಞೂ ರೀ. ಮತ್ತೆ ಹೆಂಗೆ ಸಾವು ಬದುಕಿ ಸಾವು ಪಾವು ಎಲ್ಲ ಮೀರಿ ಉಳ್ಕಂತಂದ್ರೆ ಅದಕ್ಕೆ ಬರಲ್ಲ ರೀ ಒಟ್ಟ ಆ ಜಡ್. ಬರಲ್ಲ ಹೊಳ್ಳಿ ಬರಲ್ಲ. ಮತ್ತೆ ಹೆಂಗೆ ಇದು ತುಂಬಾ ಅಪಾಯಕಾರಿ ರೋಗ? ಅಪಾಯಕಾರಿ ಸರ್ ಅದು. ಹೆಂಗೆ ನೀವು ಒಂದು ಟೂಬ್ ತಮ್ಮಂದು ಮಾಡಿದ್ರಿ, 100 ಕುರಿ ಆಗ್ತದೆ ಒಂದು ಟೂಬ್ ಇಂಜೆಕ್ಷನ್ ತರ? ಇಂಜೆಕ್ಷನ್ ಸರ್. ಒಂದು ಬಾಟ್ಲಿ 50 ಕುರಿಗೆ 100 ml ಇರ್ತಾರೆ. ಅದು 2 ml ಮಾಡೋಕ್ರಿ. ಒಂದು ಇಂಜೆಕ್ಷನ್ ಎಲ್ಲ ನೀವೇ ಮಾಡಿದ್ರೆ? ನಾವು ಮಾಡ್ತೀವಿ ಸರ್, ಡಾಕ್ಟರ್ ಕೈಲಿ ಮಾಡಿಸ್ತೀವಿ ಸರ್. ಆಲ್ಮೋಸ್ಟ್ ಆಲ್ 4-5 ನಾವು ಮಾಡಿದ್ದೆ ಜಾಸ್ತಿ ಸರ್. 50 ಕುರಿ ಆಗುತ್ತೆ ಒಂದು ಟೂಬ್, 100 ml ಇರ್ತಾರೆ. ಅದು ಅದು 850 ರೂಪಾಯಿ ಸರ್ ಪ್ರೈವೇಟ್. ಗೌರ್ಮೆಂಟ್ದಾಗಾದ್ರೆ 670 ಐತಿ. ಇದು ಬಂದ ಕೂಡಲೇ ನಿಮಗೆ ಸಿಂಪ್ಟಮ್ಸ್ ಗೊತ್ತಾದ ಕೂಡಲೇ ಶುರು ಮಾಡ್ತಾರೆ ಟ್ರೀಟ್? ಇಲ್ಲ ಸರ, ಒಂದಕ್ಕೆ ಫಸ್ಟ್ ಬಂತ ಗೊತ್ತಾತಪ್ಪ ಅಂದ್ರೆ ಅಷ್ಟಕ್ಕೆ ಮಾಡಿಸ್ತೀವಿ ಸರ್. ನಾವು ಬಿಫೋರ್ ಆಗಿ ಹಾಂ ಮುಂಚಿತವಾಗಿ ಒಂದಕ್ಕೆ ಬಂತಂದ್ರೆ ಅಷ್ಟಕ್ಕೆ ಮಾಡಿಸ್ಬಿಡ್ತೀವಿ ಆಲ್ಮೋಸ್ಟ್. ಈಗ ಒಂದಕ್ಕೆ ಬಂದಿದೆಯಲ್ಲ ಅದಕ್ಕೆ ಆ ಚುಚ್ಚುಮದ್ದು ಹಾಕಿದರೆ ಉಳಿತದ? ಉಳಿಯೋದು ಅಪ್ರೂಫ್ ಸರ್ ಅದ್ರ ಕಷ್ಟ ಕಷ್ಟ. ಸೊ ಮುಂದೆ ಬೇರೆ ಕುರಿಗಳಿಗೆ ತಾಗುತ್ತೆ ಸರ್? ತಾಗಬಾರ್ದು ಅಂತ ನೀವು ಇಂಜೆಕ್ಷನ್ ಹಾಕ್ಸ್ತೀವಿ? ಇಂಜೆಕ್ಷನ್ ಹಾಕ್ಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಮನುಷ್ಯರಿಗೆ ಬೇರೆ ಬೇರೆ ಲಸಿಕೆಗಳನ್ನು ಹಾಕ್ತಾರೆ, ಆ ಥರ ಈ ಕುರಿಗಳಿಗೆ ಇದಾವ? ಚೆನ್ನಾಗಿದ್ದಾಗ ಹಾಕ್ಬಿಡೋದಪ್ಪ, ಚೆನ್ನಾಗಿರ್ಲಿ ಆ ಥರ ಏನಾದ್ರು? ಏನು ಸರ್ ಇಂಜೆಕ್ಷನ್ ಹಾಕೋದಕ್ಕೆ ಅಪ್ರೂಫ್ ಸರ್? ಟಾನಿಕ್ ಹಾಕ್ತೀವಿ ಸರ್. ಈ ಸರ್ಕಾರ ಕೆಲವೊಂದು ಲಸಿಕೆಗಳನ್ನು ಶಿಫಾರಸ್ ಮಾಡ್ತೀವಿ ಅಂತ ಹಾಕ್ಸ್ರಿ ಅಂತ? ಇಲ್ಲ ಸರ್ ಹಾಕ್ಸಿಲ್ಲ ಸರ್. ಅವ ಟಾನಿಕ್ ಹಾಕ್ತೀವಿ ಸರ್. ಮತ್ತು ಉಳಿದಿದ್ದು ಏನು ಹಾಕಲ್ಲ ಸರ್? ಏನಾಗಿಲ್ಲ ಏನಾಗಲ್ಲ ರೀ. ಆಲ್ ಬೀಳೋಕೆ ಟಾನಿಕ್ ಹಾಕ್ತೀವಿ ರೀ. ಮೇಲಿಕ್ರೆ ಏರ್ಸಿ ಮೇಲಿಕ್ರೆ ಒಂದು ಟಾನಿಕ್ ಸಿಗುತ್ತೆ, ಆ ಟಾನಿಕ್ ಹಾಕ್ತೀವಿ. ಈಗ ನೋಡಿ, ಕುರಿ ಸಾಕಾಣಿಕೆದಾರರಿಗೆ ಕುರಿ ಮಾರಾಟ ಮಾಡಿದರೆ ಲಾಭ, ಕುರಿ ಹಿಕ್ಕೆ ಮಾರಾಟ ಮಾಡಿದರೆ ಲಾಭ. ಹ್ಞೂ ಸರ್. ಕುರಿಯನ್ನು ಒಯ್ದು ಹೊಲದಲ್ಲಿ ತರಗಿದ್ರು ಲಾಭ? ಹ್ಞೂ ಸರ್. ಇಷ್ಟು ಲಾಭಗಳಿದ್ದಾವೆ. ಹ್ಞೂ ಸರ್. ಈ ಕುರಿ ಹಿಕ್ಕೆಯನ್ನು ನೀವು ಹೊಲದಲ್ಲಿ ತರಬಿದ್ರೆ ಅದು ನಿಮ್ಗೆ ಬರೋದಿಲ್ಲ? ಇಲ್ಲ ಸರ್. ಗೊಬ್ಬರ ಆಗಿ ಅವ್ರು ಹೊಲದಾಗ, ಅದು ಹೊಲದಲ್ಲೇ ಹೋಗ್ತದೆ. ಹ್ಞೂ ಸರ್. ನೀವಾಗೆ ಒಂದು ಕಡೆ ಕುರಿಗಳನ್ನು ನಿಲ್ಲಿಸ್ಕೊಂಡು ಕುರಿ ಅದರ ಗೊಬ್ಬರವನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ? ಮಾಡಿ ಸರ್. ವರ್ಷ 3 ಆ ಟೈಮ್ ಅಂಗತಿ ಮಾಡಿ 3 ಮಾಡ್ತೀರಿ? 3. ಈ ಮಳೆಗಾಲ ಹೋತಂದ್ರ ಚಲೋ ರೀ, ಮತ್ತೆ ಹೊಲಕ್ಕೆ ಹಾಕ್ತೀರಿ. ಮಳೆಗಾಲದಾಗ 3 ಹೊಲ ಖಾಲಿ ಇರಲ್ರಿ. ಅವು ಹೊಲಕ್ಕೆ ಇಟ್ಕೊಳ್ತೀರಿ? ಹ್ಞೂ ರೀ. ನಮ್ಮ ಕಡೆ ಇಟ್ಕೊಂತೀವಿ. ಅವ್ನು ಅಡವಿ ಆಗಕ್ಕೆ ಅಂತ ಗೊಬ್ಬರ ದುಂಡು ಮಾಡಿ ಅದನ್ನ 70 ಚೀಲದಂಗ ಗೊಬ್ಬರ ಮಾಡ್ತೀರಿ. 70 ಚೀಲ? ಹ್ಞೂ ರೀ. ಚೀಲ ಅಂದ್ರೆ ಎಷ್ಟು ಇರ್ತದೆ ಅದು? 50 kg ಪಾಕೆಟ್ ಇರ್ತಲ್ಲ ಅದು? 50 kg ಪಾಕೆಟ್ 70 rupees? 70 rupees. ಕಡಿಮೆ ಅನ್ಸದ ರೇಟ್ ಜಾಸ್ತಿ? ಹೆಚ್ಚು ಕಮ್ಮಿ ಅನ್ಸುತ್ತೆ ರೀ. ಅದು ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ? ಇಲ್ರಿ, ಹೋದ ವರ್ಷದ 10 50 rupees ತಂದ್ರೆ ಸರ್. ಈ ವರ್ಷ 65 ತಂದ್ರೆ ಸರ್. ಈ ಸಾರಿ 70 ಕೊಡ್ಬೇಕಂತ ವಿಚಾರ ಮಾಡಿವಿ ಸರ್. ಅಲ್ಲಿ ಅವರು ಸರ್ 400-500 ಒಂದು ಪಿಸಿ ಕೊಡ್ತಾರೆ ಸರ್ ಅವ್ರು. ಇದು ಆಂಧ್ರ ಹೋಗುತ್ತೆ ಸರ್, ಬಾಳೆಗಿಡಕ್ಕೆ. ಬಾಳೆಗಿಡಕ್ಕೆಲ್ಲ? ಬಾಳೆಗಿಡಕ್ಕೆ ಹೋಗುತ್ತೆ ಸರ್. ಅವ್ರು ಒಂದು ಚೀಲ 400 rupees ಕೊಡ್ತಾರೆ? 400-500 ತನಕ ಕೊಡ್ತಾರೆ. ಚೀಲಂದ್ರ ಯಾವ ಚೀಲ ಅವ್ರು? 50 kg. 50 kg? ಹ್ಞೂ. ಮತ್ತೆ ನಿಮ್ಗೆ ತುಂಬಾ ಕಡಿಮೆ ಆಯ್ತಲ್ಲ ನಿಮ್ ನಮ್ಗೆ? ಅದ ಕಮ್ಮಿ ಆಯ್ತು ಅಂದ್ರೆ ಅವ್ರು ಲೇಬರ್ ಕರ್ಕೊಂಬಂದು ತುಂಬಿಕೊಂಡು ಲಾರಿ ಬಾಡಿಗೆ ಇರ್ತಲ್ಲ ಸರ್. ಆಗ್ಲಿ, ಅಷ್ಟು ವ್ಯತ್ಯಾಸ ಅಂದ್ರೆ ನಾವು ಇಲ್ಲಿದ್ದ ತೊಗೊಂಡೋಗಿ ಅಲ್ಲಿ ಮಾರಾಕ ಆಗಲ್ಲಲ್ರಿ. ಈಗ ಅವ್ರಿಗೆ ಅಲ್ಲೇ ಆಗಿರ್ತವ್ರೆ, ಅಲ್ಲೆಲ್ಲ ಮಾವ್ರು ಅವ್ರ ಒಳಗೆ ಮಾತಾಡ್ಕೊಂಡಿರ್ತಾರೆ. ಈಗ ನಾವು ಇಲ್ಲಿ ಸುಳ್ಳ ಅಲ್ಲಿ ಎಲ್ಲ ಬಿದ್ದು ಕೆಟ್ಟ ಹೋಗ್ಬಿಡುತ್ತಾ, ಬೇಡ ಕೊಟ್ಟು ಬಿಡೋಣ ಅನ್ನೋ ವಿಚಾರಕ್ಕೆ ಕೊಡ್ತೀವ್ರಿ ನಾವು. ಹಂಗೂ ಕೊಡ್ಲಿಕ್ರಪ್ಪ ನಮ್ಮ ಹೊಲ್ದಾಗ ನಾವು ಹಾಕ್ತಿರ್ತೀವ್ರಿ ಒಂದು ಟೈಮ್. ಈಗ ನೀವು 3 ಕುರಿಗಳನ್ನ ನಿಮ್ಮ ಹತ್ರ ಇಟ್ಕೊಳ್ತೀರಿ ಅಂದ್ರೆ ಬೇರೆ ಒಂದತ್ರ ಅಡವಿಯಲ್ಲೆಲ್ಲ ಇಡ್ತೀರಿ? ಆ 3 ನಿಮ್ಮ 300 ಕುರಿಗಳಿಂದ ಎಷ್ಟು ಗೊಬ್ಬರ ಉತ್ಪಾದನೆ? ಒಂದು ದಿನಕ್ಕೆ 15-20 ಚೆಲ್ ಗೊಬ್ಬರ ಆಗುತ್ತೆ ಸರ್. ಒಂದು ದಿನಕ್ಕೆ 15-20 ಚೆಲ್ ಗೊಬ್ಬರ 300 ಕುರಿಯಿಂದ? ಹ್ಞೂ. ಅಷ್ಟು 3 ಸುಮಾರು ಎಷ್ಟು ಆಗ್ಬಿಡ್ತದೆ ನಿಮಗೆ ಲೆಕ್ಕ ಹಾಕುತ್ತೆ ಸರ್? ಒಂದು ದಿನಕ್ಕೆ 15-20 ನಿಮ್ಗೆ ಸಿಗ್ತದೆ? ಮಿನಿಮಮ್ 15 15 15 ಚೀಲ ಒಂದು ದಿನಕ್ಕೆ? ಒಂದು ದಿನಕ್ಕೆ? ಹ್ಞೂ ಸರ್. 450 ಒಂದು ತಿಂಗಳಿಗೆ ಆಗ್ಬಿಡುತ್ತೆ? ಹಾಂ ಸರ್ ಆಗುತ್ತೆ ಸರ್ ಅಷ್ಟು. ಓಹ್. ಸೊ ಹಾಗಾಗಿ ಅಲ್ಲಿ ಸುಮಾರು ಎಷ್ಟು ಆದಾಯ ಸಿಗುತ್ತೆ ನಿಮಗೆಲ್ಲ? ಅದು ಭಾಳ ಲಮ್ಸಮ್. ನಿಮಗೆ ಒಂದು ಸೀಸನಲ್ಲಿ ಎಷ್ಟು ಲಾಭ ತೊಗೊಂಡಿದ್ರಿ ನೀವು? ಹೋದರ್ಸಲ್ದ ಆ ವರ್ಷ ರೀ 2018 ಒಂದು ತಿಂಗಳಾಗಿತ್ತು ಸರ್, 14,000 ಆಗಿತ್ತು ಸರ್. 14,000? 14,000. ಓಹೋ. ಈ ವರ್ಷ ಒಂದು 22,000 ಆಗಿತ್ತು ಸರ್. ಈಗ ಕುರಿ ಸಾಕಾಣಿಕೆದಾರರು ದುಡಿಮೆ ಇದೆ, ದುಡ್ಡು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆಯ್ತು ಸರ್. ಆದರೆ ತಮ್ಮ ಕುಟುಂಬದ ಮಕ್ಕಳನ್ನು ಶಾಲೆಗೆ ಹಚ್ಚೋದಾಗಿರ್ಬೋದು, ಅವ್ರಿಗೆ ಶಿಕ್ಷಣ ಕೊಡಿಸೋದಾಗಿರ್ಬೋದು, ಇಂಥದಕ್ಕೆ ಹಿಂದೇಟಾಕ್ತಾರೆ ಸರ್? ಅದಂದ್ರೆ ಹಂಗತಿ ಜಾಡ್ ಬಂದ್ಬಿಡ ಸರ್ ಅದ. ಈಗ ನಮ್ಮ ಅಜ್ಜ ಅದನ್ನ ಮಾಡ್ಕೊಂತ ಹೋಗಿದ್ರಿ, ನಮ್ಮಪ್ಪ ಅದನ್ನ ಮಾಡ್ಕೊಂತ ಹೋಗಿದ್ರು, ಈ ನಾವು ಅದನ್ನ ಆದ್ರೆ ನಮ್ಮ ಮಕ್ಕಳಿಗೆ ಹಿಂದೆ ಹಂಗತಿ ಮಾಡಕ್ ನಾವು ಬಿಡಲ್ಲ ಸರ್, ಅವ್ರನ್ನ ಸಾಲಿಗೆ ಹಚ್ಚೋಕೆ ಸರ್. ಈಗ ನಾವು ಇಲ್ಲಿ ಟೆಂತ್ ಮುಗಿಸಿವಿ ಸರ್, ಅವ್ರ ಮುಂದೆ ಇನ್ನೂ ಓದಿಸ್ಬೇಕು ಸರ್. ನಾವು ತಿಳುವಳಿಕೆ ಇದ್ದಾರ ಸಮಿಗೆ ಹಂಗ ಅವ್ರನ್ನ ಮಾಡ್ಕೊಂತವ್ರ ನಮ್ಗೆ ಇದಿರಲ್ಲ ಸರ್. ನಾವು ಗಮನಿಸಿದ ಹಾಗೆ ಕುರಿಕಾರರು ಬರ್ತಾ ಇದಾರೆ ಅಂದ್ರೆ ಅವ್ರ ಜೊತೆ ಮಕ್ಕಳು ಮರಿ ಎಲ್ಲ ಪಾಪ ಕರ್ಕೊಂಡು ಅಲೆಮಾರಿಗಳ ತರ ಅಡ್ಡಾಡ್ತಿರ್ತಾರೆ. ಇದು ಅವರ ಮುಂದಿನ ಭವಿಷ್ಯಕ್ಕೆ ಅಡ್ಡಿ ಆಗ್ತದಲ್ವಾ? ಈಗ ನಿಮಗೆ ಮಕ್ಕಳು ಇದ್ದಾರೆ, ಎಷ್ಟು ಜನ ಇದಾರೆ? ಹೆಣ್ಮಕ್ಳು. ಈಗ ನೀವಂತೂ ಇಲ್ಲೇ ಊರಲ್ಲಿ ಇರ್ತೀರಿ ನೀವು, ನೀವು ಬೇರೆ ಎಲ್ಲೂ ದೂರ ದೂರ ಹೋಗಲ್ಲ? ಇಲ್ಲ ಸರ್, ಒಟ್ಟಾಗಲ್ಲ ಸರ್, ನಮ್ಮೂರು. ಹಾಗಾಗಿ ನಿಮ್ಗೆ ಆ ಸಮಸ್ಯೆ ಬರಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀರಿ. ಹ್ಞೂ ಸರ್. ಈಗ ನೀವು ಇನ್ನೊಂದು ಆದಾಯದ ಮೂಲ ಇದೆ ಕುರಿ ಸಾಕಾಣಿಕೆಯಲ್ಲಿ, ಅಂದ್ರೆ ರೈತರ ಹೊಲದಲ್ಲಿ ಕುರಿಗಳನ್ನು ತರಬಹುದು. ಹ್ಞೂ ಸರ್. ಇದು ಯಾವ ರೀತಿ ಒಪ್ಪಂದ ಇರ್ತದೆ ರೈತರಿಗೂ ನಿಮಗೂ? ಒಪ್ಪಂದ ಏನಿಲ್ಲ ಸರ್, ನಾವು ತರ್ಬಿರ್ತೀವಿ ಸರ್, ನಮ್ಗೆ ಸಕ್ರಿ ಚಾಪುಡಿ ಬೆಲ್ಲ ಅಂತ ಅವರು ಒಂದು 50-60-100 ರೂಪಾಯಿ ರೊಕ್ಕ ಕೊಡ್ತಾರೆ ಸರ್. ಒಂದಿನಕ್ಕೆ ದಿನಕ್ಕೆ ಏನೋ ತಿನ್ನಕ್ ಕಾಳು ಇಲ್ಲ ಅಂದ್ರ 5-10 ಸಾವಿರ ಹಿಂಗತಿ ಅವ್ರ ಅನುಕೂಲ ಮ್ಯಾಗ್ರಿ. ಈಸ್ ಕೂಡ ಅಂದ್ರೆ ಅವ್ರ ಆಸಾಗಲ್ಪ ಈಸ್ ಕೊಡ್ತೀವಿ ಅಂತ ಅನುಕೂಲ ಮ್ಯಾಗ ಕೊಡ್ತಾರೆ ಸರ್. ಕಾಳು ಕೊಡ್ತಾರೆ? ಹ್ಞೂ ಸರ್. ಕಾಳು ಕೊಡ್ತಾರೆ, ದಿನ 100-200 ರೂಪಾಯಿ ಖರ್ಚಿಗೆ ಕೊಡ್ತಾರೆ ಸರ್. ಇಷ್ಟೇನಾ? ಇಷ್ಟೇ ಸರ್. ಬೇರೆ ಏನೂ ಇಲ್ಲ? ಏನು ಸರ್, ಅವ್ರ ಹೊಲ ಪೊಲ ಹಾಳಾಗಿರ್ತಾವಲ್ಲ ಸರ್, ಪೀಕು ಕೋದಿಂದೆ ಹೊಲ ಖಾಲಿಯಾಗಿರ್ತದೆ ಸರ್, ಆ ಟೈಮ್ದಾಗ ಮೆಸಿನ ಕೊಡ್ತಾರೆ. ಅಂದ್ರೆ ನಿಮ್ಗೆ ಅಲ್ಲಿ ಹೆಚ್ಚು ಆದಾಯ ಇಲ್ಲ ಅಂತೀರಾ? ಇಲ್ಲ ಸರ್, ಅವರ ನಮ್ಮ ಮತ್ತೆ ಮಧ್ಯೆ ಅನುಕೂಲ ಮಾಡ್ಕೋಬೇಕು ಸರ್. ನಾವು ಆದಾಯ ಇದ್ರೂ ಸರ್ ದುಡ್ಡು ತಗೊಳ್ತಾರಲ್ವಾ, ಇಷ್ಟು ದಿನ ಇಲ್ಲಿ ತರಬಿದ್ರೆ ಕೊಡ್ತಾರೆ ಸರ್, ಅದನ್ನ ದುಡ್ಡು ಕೊಡ್ತಾರೆ ಸರ್. ಎಷ್ಟು ತಗೊಳ್ತೀರಿ ನೀವು ಸಾಮಾನ್ಯವಾಗಿ? ನಾವು ಸಾಮಾನ್ಯವಾಗಿ ಅಂದ್ರೆ 60-70 ಲಾಸ್ಟ್ ಸರ್. ಬದುಕ್ ಹೆಂಗಂಗ್ ಇರ್ತಾವ ಹಂಗ ಲೆಕ್ಕ ಸರ್. ದಿನಕ್ಕೆ? ಹ್ಞೂ. ಒಂದು ತಿಂಗಳಿಗೆ 3,000 ರೂಪಾಯಿ? ಹ್ಞೂ ಸರ್. ಈಗ ಒಂದು ಹೊಲದಲ್ಲಿ ಎಷ್ಟು ತಿಂಗಳು ನೀವು ಇದು ಮಾಡ್ತೀರಿ? ನಾವು ಅನುಕೂಲ ಮ್ಯಾ ಸರ್, 4 ದಿನ ಹಾಕ್ತೀವಿ ಒಬ್ರಿಗೆ, ಒಬ್ಬೊಬ್ರಿಗೆ 10 ದಿನ ಹಾಕ್ತೀವಿ, ಒಬ್ರಿಗೆ ತಿಂಗಳಂಗಟ್ಲೆ ಹಾಕಿರ್ತೀವಿ. ಹೊಲ ಅವ್ರದ್ದು ಹಂಗಂಗೆ ಇರ್ತ ಹಂಗಂಗೆ ಅನುಕೂಲ ಮ್ಯಾಗ ಆಗ್ತದೆ ಸರ್. ಈಗ ಅಂದ್ರೆ ಊರಾಗ ಬಂದಿಂದ ಎಲ್ಲರಿಗೆ ಹಾಕ್ಬೇಕಲ್ಲ ಸರ್ ಅನುಕೂಲ ಮ್ಯಾಗ. ಈಗ ಕುರಿ ಸಾಕಾಣಿಕೆಯಲ್ಲಿ ಒಂದು ನಿಮ್ಮ ಕುರಿ ಹಿಕ್ಕೆಯನ್ನ ಗೊಬ್ಬರ ಪಾಕೆಟ್ ಮಾಡಿ ಮಾರಾಟ ಮಾಡ್ತೀರಿ, ಜೊತೆಗೆ ಕುರಿ ಮಾರಾಟದಿಂದನೂ ಒಂದ್ ಕಡೆಗೆ ಲಾಭ ಇದೆ. ಇದು ನಿಮ್ಗೆ ನಿರಂತರ 12 ತಿಂಗಳುಗಳು ಸಹಿತ ದುಡಿಮೆ ಇದೆ? ದುಡಿಮೆ ಸರ್. ಹೌದಾ? 12 ತಿಂಗಳು. ಇದ್ರ ಮಧ್ಯೆ ನೀವು ಕೃಷಿ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಹೆಂಗೆ ಸಮಯ ಇಡ್ತೀರಿ ನೀವು? ಸಮಯ ಇಡ್ತೀವಿ ಸರ್, ಹಾಳು ಇಟ್ಕೊಂಡಿರ್ತೀವಿ ಸರ್. ಈ ಅಗಲಿತ್ತು ಟೈಮ್ದಲ್ಲಿ ಬೆಳಿಗ್ಗೆ ಅಷ್ಟು ಕೆಲಸ ಮುಗಿಸಿ ಅವ್ರನ್ನ ಊಟ ಮಾಡಿಸಿ ಕಳಿಸಿರ್ತೀವಿ ಸರ್. ಯಾರಿಗೆ? ಕುರಿಯ ಹೋಗರ್ಗೆ. ಹೋಗರ್ಗೆ? ಹ್ಞೂ. ಅಲ್ಲಿದ್ದ ಬಂದು ಮನೇಲಿ ಎತ್ತದ ಸರ್. ಅವಕ್ಕೆ ನೀರು ಕುಡಿಸ್ಕೊಂಡು ಮನ್ಯಾಗ ಮನ್ಯಾಗ ಹಿರಿಯರದಾರ್ರಿ, ಅವ್ರು ಮೇಸಿರ್ತಾರೆ ಎತ್ತು. ಆ ಎತ್ತು ಹೊಡ್ಕೊಂಡು ಗಳೆ ಹೋಗ್ತೀವಿ ಸರ್. ಗಳೆ ಹೋಗಿ ಮತ್ತೆ 3:45 ಬಂದು ಮತ್ತೆ ಕುರಿಯಕ್ಕೆ ಹೋಗೋದು ಸರ್. ನಾವು ಹಿಂಗತಿ ಅನುಕೂಲ ಮಾಡ್ಕೊಂಡು ಅದನ್ನೇ ನಡೆಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆ ಕುರಿಗಳ ಜೊತೆಗೆ ನೀವು ಜಾಸ್ತಿ ಇರ್ತೀರಿ, ಒಡನಾಟ ಇರ್ತದೆ, ಅವುಗಳನ್ನ ಮುಟ್ತೀರಿ, ಎಲ್ಲ ಮುಟ್ತೀರಿ. ಕೆಲವು ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತವೆ ಅಂತ ಹೇಳ್ತಾರೆ, ಈ ತರ ಸಮಸ್ಯೆಗಳು ನಿಮ್ಗೆ? ಇಲ್ಲ ಸರ್, ಈ ತರ ಅಂತ ನಮ್ಗೆ ಇಲ್ಲಿ ಒಟ್ಟ ಆಗಿಲ್ಲ ಸರ್. 10 ವರ್ಷ ಆಯ್ತು ಸರ್ ನಾ ಕಾಯಿಲೆ. ಒಟ್ಟಾಗಿದ್ರಿ? ಆರೋಗ್ಯ ಸ್ಪಷ್ಟವಾಗಿದ್ದೀರಿ ನಮ್ಗೆ. ಆಲ್ಮೋಸ್ಟ್ ಆಲ್ ವರ್ಷಕ್ಕೆ ಒಂದು ಸಾರಿ ಆರಾಮ ಇಲ್ಲಬೇಕಾದ್ರೆ ದೊಡ್ಡಾಗದ್ರಿ ಸರ್. ನಮ್ಗೆ ಆರಾಮ ಹೋದ್ರೆ ಗಡ ಆರಾಮ ಆಗೋದು ಅಪರೂಪ. ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ, ಕುರಿಗಳ ಜೊತೆಗೆ ಜೀವನ ಮಾಡ್ತೀವಿ, ಜೀವನ ಮಾಡ್ತೀವಿ. ಆರೋಗ್ಯದ ಮೇಲೆ ಯಾವ ರೀತಿಯ ನಿಮ್ಗೇನು ಏನಿಲ್ಲ ವ್ಯತ್ಯಾಸ? ನಾವು ಯಾವಾಗ ದಷ್ಟು ಮುಷ್ಟವಾಗಿ ಇರ್ತಾರೆ. ಕುರಿ ಹಾಲು ಬೇಡಿಕೆ ಜಾಸ್ತಿ ಇರುತ್ತೆ ಅಂತಾರೆ, ಹೌದಾ? ಬೇಡಿಕೆ ಇರುತ್ತೆ ಸರ್. ನಾವು ಕುರಿಯರ ಹಾಲು ಮಾರಲ್ಲ ಸರ್, ಅದು ಕುರಿಯ ಹಾಲು ಮಾರಿದ್ರೆ ಅದು ಇದು ಉಳಿಯಲ್ಲ ಸರ್. ಹಿಂದಲಿದ್ದ ಹೇಳ್ತಾರೆ ಸರ್. ನಂಬಿಕೆನಾ? ಅದು ನಂಬಿಕೆ ರೀ ಸರ್. ಅದು ಯಾರ ಕೇಳಿ ಇದ್ದಾಸ್ ಒಟ್ಟು ಹಿಂಡ್ ಕೊಡೋದು ಸರ್. ಮಾರಲ್ರಿ ಸರ್, ಮಾರಲ್ಲ, ಮಾರಲ್ರಿ, ರೊಕ್ಕಕ್ಕೆ ಮಾರಲ್ರಿ. ಕುರಿ ಹಾಲು ಯಾಕೆ ಬಂದು ಹೋಯ್ತಾರೆ, ಏನ್ ಸಮಸ್ಯೆ ಅಂತ ಬಂದು ಹೋಯ್ತಾರೆ? ಅದು ಅಡವಿ ಮ್ಯಾಗ ಎಲ್ಲಾ ಸಸಿ ಗಿಡಗಳನ್ನು ಎಲ್ಲದ ತಿನ್ನುತ್ತೆ ಸರ್. ಅದು ಸ್ವಲ್ಪ ಗಟ್ಟಿ ಹಾಲ್ರಿ ಸರ್, ಶ್ರೇಷ್ಠ ಆಗಿ ಕಾಯಿ. ಕಾಲು ಮುರಿದ್ರು, ಕೈ ಮುರಿದ್ರು, ಗುಳಿ ಕುಡಿರ್ತಾರೆ ಸರ್ ಅವ್ರಿಗೆ. ಮೇಕೆ ಹಾಲು ಕುಡಿರಿ ಅಂತ? ಮೇಕೆ ಹಾಲು. ಅದು ಕರಿಯ ಹಾಡಿನಲ್ಲ ಅಷ್ಟ ಶ್ರೇಷ್ಠವಾಗಿದ್ರೆ ಅದಕ್ಕೆ ಅದನ್ನ ಅಷ್ಟ ಕೊಡ್ಬೇಕ್ರಿ. ಅಂತವ್ರು ಯಾರಾದ್ರೂ ಬಂದು ಕೇಳಿದ್ರೆ ಹಿಂಡ್ ಕೊಡ್ತೀವಿ ಸರ್. ನಿಮ್ಮಲ್ಲಿ ಮೇಕೆ ಸಾಕ್ತೀರಾ? ಎಲ್ಲ ಮಿಕ್ಸ್ ಸರ್, ಎಲ್ಲ ಮಿಕ್ಸ್, ಎಲ್ಲ ಮಿಕ್ಸ್. ಅವ್ನು ಹಿಂಡ್ ಕೊಡ್ತೀರಿ? ಹ್ಞೂ. ಅವ್ರ ಹತ್ರ ನೀವು ಕಾಸು ತಗೋ? ಏನಿಲ್ಲ ಸರ್, ಒಟ್ಟ ಕಾಸು. ಅಂದ್ರೆ ಕುರಿ ಕಾಯೋರು ಕುರಿ ಹಾಲನ್ನ ಮಾರ್ಕೊಳ್ಬಾರ್ದು? ಇಲ್ಲ ಸರ್, ನಂಬಿಕೆ. ಅದೊಂದು ನಂಬಿಕೆ ಸರ್. ಎಂದೂ ಆಗಿಲ್ಲ, ಎಂದೂ ಆಗಿಲ್ಲ. ಯಾರು ಮಾಡೋದು? ಮಾರಿಲ್ಲ ಸರ್ ಯಾರು. ಹ್ಮ್. ಈಗ ಅದಕ್ಕೆ ಹಾಲು ಮಾಡಿದ್ರೆ ಕಿಮ್ಮತ್ ಉಳಿಯಲ್ಲ ಸರ್. ಕುರುಬಂದು ಕುರುಬನ್ ಕುರುಬನ್ ಕಿಮ್ಮತ್ ಉಳಿಯಲ್ಲ ಹಾಲು ಮಾರಿದ್ರೆ. ಹ್ಮ್ ಮೇನ್ ಅದ ಸರ್, ಅದೊಂದು ನಂಬಿಕೆ ನೋಡಿ. ಅದು ಅದೊಂದು ಗತ್ತೆ ಇರ್ತದೆ. ಹ್ಞೂ ಸರ್, ಅದಕ್ಕಾದಂತ ಒಂದು ಶ್ರೇಷ್ಠ ಐತೆ, ಗೌರವ ಇದೆ. ಹ್ಞೂ ಸರ್, ಶ್ರೇಷ್ಠತೆ ಇದೆ. ಒಳ್ಳೇದು ಶಂಕರಪುರೆ, ನಿಮ್ಮ ಮಾತನ್ನು ಕೇಳ್ತಿದ್ರೆ ತುಂಬಾ ಖುಷಿ ಆಗ್ತದೆ. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಈಗ ನಮ್ಗೆ 26 ವರ್ಷ. 26 ವರ್ಷ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ 10 ಜನ ಇದೆ ಸರ್. 10 ಜನ? 10 ಜನ. ಯಾರ್ಯಾರು ಇದ್ರಿ? ನಮ್ಮ ಅಳಿದ್ರ ಅದಾರ ಇಬ್ರು. ನಾವಿಬ್ರು ಗಂಡೆ ಅಂತೀವಿ, ನಮ್ಮ ಮಗಳು. ನಮ್ಮ ಅಣ್ಣಾರ ಮಕ್ಕಳು ಮೂರು ಜನ ಅದಾರೆ. ಎಲ್ಲರೂ ಇಲ್ಲೇ ನಿಮ್ದು ನಿಮ್ಮೊಟ್ಟಿಗಿದ್ದಾರೆ? ನಿಮ್ಮ ಅಣ್ಣನ ಕುಟುಂಬ ನಿಮ್ಮೊಟ್ಟಿಗಿದೆ? ಇಲ್ಲ ಸರ್, ಅವ್ರು ಬೇರೆ ಅದ್ರ ಸರ್, ಆ ಹುಡುಗರು ಇಲ್ಲೇ ಇರ್ತಾವ ಸರ್. ಮೂರು ಹುಡುಗರು. ನಮ್ಮ ನೀವು ನೋಡ್ಕೊಳ್ತೀವಿ. ಹ್ಞೂ ರೀ, ನಾವು ನೋಡ್ಕೊಳ್ತೀವಿ. ಅವ್ರನ್ನು ಶಾಲೆಗೆ ಹಾಕ್ತೀರಾ? ಬರೀ ಶಾಲೆಗೆ ಹೋಗ್ತಾರೆ ಸರ್ ಅವ್ರು. ಮೂವರು ಶಾಲೆ ಹೋಗ್ತಾರೆ. ನಿಮ್ಮ ಹಳೆ ಅಂದ್ರೆ? ಹಳೆ ಅಂದ್ರೆ ಅವ್ರು ಅಲೆ ನಮ್ಮಂಗ ಅದಾರ ರೀ, ಕುರಿ ಹೋಗ್ತಾರ. ಒಬ್ಬತ್ತ ಒಬ್ಬತ್ತ ಹಂಗ ಊರ ಊಟ ಮಾಡಿ ಗೆಳೆದ ಉಸ್ತುವಾರಿ ನೋಡ್ಕೊಂತಾನ್ರ. ಈಗ ಒಟ್ಟು ಒಂದು 10 ಜನ ನಿಮ್ಮ ಮನೇಲಿ ಇದ್ದೀರಿ. 10 ಜನಕ್ಕೂ ನಿಮಗೆ ನಿಮ್ಮ ಕುರಿಯ ಮಾರಾಟದಿಂದ ಆಗಿರೋದು, ಗೊಬ್ಬರದ ಮಾರಾಟದಿಂದ ಆಗಿರೋದು, ಈ ಆದಾಯ ನಿಮ್ಮ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಯ್ತು? ಅನುಕೂಲ ಆಗಿದೆ. ಉಳಿತಾಯ ಗಿಡ್ತಾಯ ಆಗ್ತದ ಅಥವಾ ಆಗುತ್ತೆ ಸಮ ಆಗುತ್ತಾ? ಇಲ್ಲ, ಉಳಿತಾಯ ಆಗುತ್ತೆ ಸರ್. ಖರ್ಚಿಗೂ ಆದಾಯಕ್ಕೂ ಸಮ ಉಳಿತಾಯ ಆಗುತ್ತೆ. ಮನೆಯದೆಲ್ಲ ಖರ್ಚು ವೆಚ್ಚ ಎಲ್ಲ ಒತ್ಕೊಂಡು ಹೋಗಿ ಸರ್, ಕುರಿ ಖರ್ಚನ್ನು ತೆಗೆದು ನಮಗೆ ಬಲು ಬರಂದ್ರೆ 89 ಸಾವಿರ ಆರಾಮ ಬರುತ್ತೆ ಸರ್. ಸಾಲ ಸೌಲಭ್ಯಗಳು? ಸಾಲ ಸೌಲಭ್ಯ ಅನುಕೂಲ ಆಗುತ್ತೆ ಸರ್. ಸಾಲ ಮಾಡ್ಕೊಂಡಿದ್ರ ಇದುವರೆಗೂ? ಮಾಡ್ಕೊಂಡಿದ್ವಿ ಸರ್. ಹೋದ ವರ್ಷ 80 ಬದುಕು ತಂದಿವಿ ಸರ್. ಕಮ್ಮಿ ಇದ್ದು ಸರ್, 80 ಬದುಕು ತಂದಿವಿ. 80 ಬದುಕು? ಹ್ಞೂ, ಕುರಿ ತಂದ್ವಿ. 80 ಕುರಿ ತಂದ್ವಿ. 6,000-7,000 ಕೊಟ್ಟು 80 ಕುರಿ ತಂದ್ರೆ ಬ್ಲೂಟಾನ್ ಅಂತಂದು ಕಾಯಿಲೆ ಬಂತ್ರಿ. ಅದು ಅದು ಬಂದಾಗ 40 ಬದುಕು ಲಕ್ಷಣ ಆಯ್ತು ಸರ್. ಸತ್ತೋದ್ವಾ? ಹ್ಞೂ ಸರ್. ಇಲ್ಲಿ ಹಾಕಿದ್ರು ಈ ತರದ ಲಕ್ಷಣ ಆಗ್ತಿರ್ತದೆ? ಆಗ್ತದೆ ಸರ್. ವರ್ಷ ಎಷ್ಟಾಗುತ್ತೆ ಈ ತರ ಸಮಸ್ಯೆ? 10 ವರ್ಷಕ್ಕೆ ಆದಿನ ಅಂದ್ರೆ ಸರ್, ಹೋದ ವರ್ಷನಷ್ಟು ಆಗಿಲ್ಲ ಸರ್. ಯಾವಾಗಲೂ 10-15-20 ಲಾಸ್ಟ್ ಹಾಕಿದ್ರು ರೀ. ಹೋದ ವರ್ಷ 40 ಬಾಳ ಚೆನ್ನಾಗಿತ್ತು. ಅಂದ್ರೆ ವರ್ಷ ಒಂದು 10 ಕುರಿ ಸಾಯ್ತವ? ಆಯ್ತು, ಕಾಮನ್ ಆಯ್ತು ರೀ ಸರ್. ಅವು ಚಿಕ್ಕ ವಿದ್ವಾಗ ಸಾಯ್ತವ? ಇಲ್ಲ, ದೊಡ್ಡ ವಿದ್ವಾಗ ಸಾಯ್ತವ್ರಿ. ಚಿಕ್ಕ ವಿದ್ವಾಗನು ಸಾಯ್ತವ್ರಿ, ದೊಡ್ಡವಾದಾಗ ಸಾಯ್ತವು. ಒಟ್ಟು ವರ್ಷಕ್ಕೆ ಅಂತಲ್ಲ ಅಂದ್ರೆ ಒಂದು 30-35 ಅಂತ ಮಿನಿಮಮ್ ಲಕ್ಷಣ ಆಗುತ್ತೆ ಅಷ್ಟೇ. ಮರಿ ದೊಡ್ಡ ಎಲ್ಲ ಇಡುತ್ತೆ. ಎಲ್ರಿಗೂ ಒಂದೊಂದು ತಮ್ಮ ಆದಾಯದಿಂದ ಒಂದು ಮನೆ ಚಲೋ ಮನೆ ಕಟ್ಸ್ಬೇಕು, ಕಟ್ಸಿ ಚೆನ್ನಾಗಿದಾಗಬೇಕು, ಇಂಥವೆಲ್ಲ ಆಗಿದೆ? ಆಗಿದೆ ಸರ್. ಒಳ್ಳೆ ಮನೆ ಕಟ್ಸ್ಕೊಂಡಿದ್ರಿ? ಹ್ಞೂ, ಮನೆ ಕಟ್ಸಿದ್ವಿ ಸರ್. ಜಗ ಇಟ್ಕೊಂಡ್ವಿ ಸರ್. ನಮ್ಮ ಅಣ್ಣರಿಗೇನು ಒಂದು ಜಗ ಹಿಡ್ದು ಮನೆ ಹಾಕ್ಸೋಕೆ ವ್ಯವಸ್ಥೆ ಮಾಡಿ ಸರ್. ಮದುವೆ ಮಾಡ್ಕೊಂಡ್ ಸರ್, ಈ 3 ವರ್ಷ ಆತ. ಅನುಕೂಲ ಆಗುತ್ತೆ. ಕೃಷಿ ಮತ್ತು ಕುರಿ ಸಾಕಾಣಿಕೆ ಇವೆರಡು ನಿಮಗೆ ಲಾಭದಾಯಕವಾಗಿದ್ದಾವೆ? ಹಾಂ, ಲಾಭದಾಯಕ. ಹೆಚ್ಚಾಗಿ ಕುರಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅದ ನಿಮ್ಮ ಜೀವನದ ಆರ್ಥಿಕ ಮಟ್ಟವನ್ನು ಸುಧಾರಣೆಗೆ ತಂದಿದೆ. ಇನ್ನು ಮುಂದೆಯೂ ಸಹಿತ ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಯಸ್ತೀರಾ? ಸರ್, ಬಯಸಕ್ಕನಕ್ಕೆ ಸರ, ಅವರು ವಿದ್ಯಾಭ್ಯಾಸ ಮುಗಿದಿಂದ ಎಲ್ಲಿಯೇ ದುಡಿಯಲಪ್ಪ ಅನ್ನೋ ವಿಚಾರಕ್ಕೆ ಬಂದಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಕೇಳುತ್ತೆ ಸರ್. ಯಾಕೆ ವಿದ್ಯಾಭ್ಯಾಸ ಮಾಡಿದವರು ಇದನ್ನು ಮಾಡಬಾರ್ದು ಅಂತ ಏನು? ಏ ಸಂಬಂಧ ಸರ್, ಮಾಡ್ಬೋದು. ಈಗ ನಗರಗಳಲ್ಲೆಲ್ಲ ಕುರಿ ಸಾಕಾಣಿಕೆಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೊಂದು ಶೆಡ್ಗಳನ್ನು ಮಾಡ್ತಾರೆ. ಇಲ್ಲ ಸರ್, ಆ ಥರ ಸರ್, ಬೇರೆ ಬೇರೆ ಥರದ ಮೇವು ಎಲ್ಲ ತಂದು ಅಲ್ಲೇ ಹಾಕ್ತಾರೆ, ಈ ಥರದ್ದು ಏನಾದರೂ? ಇಲ್ಲ ಸರ್, ಆ ಥರ ಇಲ್ಲ ಸರ್, ನಾವು ಅಡವಿಯಲ್ಲೇ ಮೇ ಹಾಕ್ಬಿಡ್ತೇವೆ ಸರ್. ಈಗ ಕುರಿಯ ಕೂದಲು, ಹ್ಞೂ ಸರ್, ಅದನ್ನೆಲ್ಲ ಉಣ್ಣೆ ಇದೆಲ್ಲ ಮಾರಾಟ ಆಗ್ತದ ನಿಮ್ದು? ಇಲ್ಲ ಸರ್, ಈಗ 2006 ಲಕ್ಕುಂಡ್ಯಾಗ ಒಂದು ಕಂಬಳಿ ನೇಯುವ ಸರ್ ಕಾರ್ಖಾನೆ, ಅದು ಬಂದಾಗ ಸರ್, ಹಂಗಾಗಿ ಅವಲ್ಲಿದ್ದ ಮಾರಾಟ ಇಲ್ಲ ಸರ್. ಈಗ ಕಂಬಳಿಗಾಗಿ ಕುರಿ ಕೂದಲು ಹೋಗಲ್ಲ? ಹೋಗಲ್ಲ ಸರ್, ಈಗ ಇಲ್ಲಿದ್ದ ಅದು ಹೋಗುತ್ತೆ ಸರ್, ಗದುಗು ರೋಣ ಆ ಕಡೆ ಹೋಗುತ್ತೆ ಸರ್. ಅಲ್ಲಿದ್ದೆ ನೀವು ಕಳಿಸ್ತೀರಾ? ಇಲ್ಲ ಸರ್, ನಾವು ಕಳಿಸಲ್ಲ ಸರ್, ನಮ್ಮ ಅಂದ್ರ ಟೆಂಗುರಿಗೆ ಎಳಗ, ಹಂಗಾಗಿ ಕಳಿಸ. ಯಾವ ಕುರಿಯ ಕೂದಲ ಸೂಕ್ತ ಇದಕ್ಕೆ? ಕರೆ ಕುರಿ. ಕರೆದು? ಹ್ಞೂ, ಕರೆ ಕುರಿ ಭಾರಿ ಸೂಕ್ತ. ಈ ಕರೆ ಕುರಿಗಳು ಇದಾವ ನಿಮ್ಮಲ್ಲಿ? ನಮ್ಮಲ್ಲಿ ಅದಾವ ರೀ ಸರ್ ಕರೆ ಕುರಿಗಳು. ಅಂದ್ರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮೂರು ಒಂದು 10-15 ಊರಲ್ಲಿ ಅಂದ್ರೆ ನಮ್ಮ ಅಷ್ಟೇ ರೀ ಸರ್, ಮಿಕ್ಸ್ ಆಗ್ಯಾವ್ರಿ ಸರ್. ಅಂದ್ರೆ ಒಂದು ಟೈರ್ ತೊಗೊಂಡಿದ್ವಿ, ಅದರಲ್ಲಿದ್ದ ಟೆಂಗುರಿ ಆಗ್ಯಾವ್ರಿ ಸರ್, ಕೆಳಗಾಗ್ಯಾವ. ಅಂದ್ರೆ ಈಗ ಕುರಿ ಕೂದಲಿನಿಂದ ನಿಮ್ಗೆ ಏನು ಲಾಭ? ಮಾರಾಟ ಮಾಡಲ್ಲ, ಮಾರಾಟ ಇದ್ರಲ್ಲ ಇದ್ರ ಜೀವನ. ಒಳ್ಳೆದು ಶಂಕರಪುರ, ನಮ್ಮೊಂದಿಗೆ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕುರಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕುರಿ ಸಾಕಾಣಿಕೆ ಕುರಿತು ಶ್ರೀ ಶಂಕರಪ್ಪ ನಿಂಗಪ್ಪ ಮಠದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ಲೋಕ ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು.